ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ತಿರುವನಂತಪುರಂ ನಾರ್ತ್ ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್, ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ಪುರಂ, ಬಂಗಾರಪೇಟೆ, ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮುಖ್ಯಮಂತ್ರಿ. ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಶ್ರೀ ವೀರೇಂದ್ರ ಪುಂಡರಡ್ಡಪ್ಪ ಮೈದನೂರ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಜೊತೆಗೆ ರೈತರಿಗೆ ಸಲಹೆ, ಕೃಷಿ ಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಸಹ ಆಲಿಸುವಿರಿ. ಹಾಗಿದ್ರೆ ಬನ್ನಿ ಆರಂಭಕ್ಕೆ ಕೇಳಿ. ಕೃಷಿಯೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಶ್ರೀ ವೀರೇಂದ್ರ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಶಿರೂರು ಗ್ರಾಮದ ರೈತರಾಗಿರ್ತಕ್ಕಂಥ ವೀರೇಂದ್ರ ಪುಂಡರೆಡ್ಡಿ ಮಾದಿನೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿ ಮತ್ತು ಹೈನುಗಾರಿಕೆ ಇವೆರಡನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ವೀರೇಂದ್ರ ಅವರೇ. ನಮಸ್ತೆ ಸರ್. ವೀರೇಂದ್ರ ಅವರೇ, ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ರೈತ ಬಾಂಧವರಿಗೆ. ನಾನು ವೀರೇಂದ್ರ ಪುಂಡರೆಡ್ಡಪ್ಪ ಮಾದಿನೂರ್. ಸಾಕಿನ ಶಿರೂರ್. ಶಿರೂರ್ ಹೌದು ಸರ್. ನೀವು ಮೂಲತಃ ಕೃಷಿಕರು? ಕೃಷಿಕರು. ಬೇರೆ ಏನಾದರೂ ವ್ಯವಹಾರಗಳು ಇತ್ಯಾದಿ? ವ್ಯವಹಾರ ನಾವು ಮಾಡಿಲ್ರಿ, ಹೈನುಗಾರಿಕೆ ಕೃಷಿ ಊಟ ಹೈನುಗಾರಿಕೆ ಮಾಡಿ. ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ. ವಯಸ್ಸು ಎಷ್ಟಿದೆ ಯಜಮಾನ್ರಿ? ನಿಮಗೆ 59 ಐತಿ. 59 ವರ್ಷ ವಯಸ್ಸು. ವಯಸ್ಸು. ಹೈನುಗಾರಿಕೆ ಮಧ್ಯದಲ್ಲಿ ಬಂದದ್ದು ಮೊದಲಿಂದಲೂ ಇತ್ತು? ಮೊದಲಿಂದನೂ ಇತ್ತು. ಅದ್ರ ಬಗ್ಗೆ ಅಷ್ಟು ಅನುಭವ ಇದ್ದಿದ್ದಿಲ್ಲ, ಬರೀ ಊಟ ಮಾಡೋಕೆ ಅಷ್ಟೇ ಐತ್ರಿ. ಈಗ ಸ್ವಲ್ಪ ನಾವು 1980 ಅನ್ರಿ, ಸ್ವಲ್ಪ ಸಿಕ್ಕಿ 80-82 ಹಾಲು ಮಾರಾಟ ಮಾಡೋದು ಎಲ್ಲ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಅನುಭವ ಜಾಸ್ತಿ ಐತ್ರಿ. ಅಂದರೆ ಹೈನುಗಾರಿಕೆ ಮೊದಲು ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿತ್ತು, ನಂತರದಲ್ಲಿ ಅದು ಒಂದು ವ್ಯವಹಾರಿಕವಾಗಿ ಆಯಿತು, ಒಂದು ಉದ್ದಿಮೆ ಥರ ಆಗಿದೆ. ಈ ಉದ್ದಿಮೆ ಥರ ಆದಮೇಲೆ ನೀವು ಯಾವ ರೀತಿ ಅದಕ್ಕಿನ್ನೂ ಹೆಚ್ಚು ಕಾಳಜಿ ವಹಿಸ್ಕೊಳ್ತಾ ಬಂದ್ರಿ, ಏನೇನು ಮಾಡ್ತಾ ಬಂದ್ರಿ? ಅದು ಎಲ್ಲ ಆಕಳ ಗಿಕ್ಕಳ ಸರಿಗೆ ಮೇಸೋದು, ಸರಿಗೆ ಹಾಲು ಹಿಂಡೋದು, ಸರಿಗೆ ಹಾಕೋದು, ಅದರಿಂದ ಬಂದು ಇನ್ಕಮ್ನ ಮತ್ತು ಮಕ್ಕಳ ಗಿಕ್ಕಳು ಓಸೋದು, ಈ ರೈತಕಿಗೆ ಸ್ವಲ್ಪ ಲಾಸ್ ಐತಿ. ನನ್ನ ವ್ಯಕ್ತಿಗ ರೈತಕಿಗೆ ನಾನು ಭಾಳ ಲಾಸ್ನಾಗ ಐತಿ ಬಿಡ್ರಿ. ಈ ಹೈನುಗಾರಿಕೆಗಳಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ರೀ. ಯಾವ ತಳಿಯ ಹಸುಗಳನ್ನು ಸಾಕೊಂಡಿದ್ರಿ? ನಾವು ಮೊದಲಾಗ ಜವರಿ ಹಾಕಿದ್ರಿ, ಜವರಿ ಹಾಕಲಿಕ್ಕೆ ಕ್ರಾಸ್ ಮಾಡಿ ಜರ್ಸಿ ಹಾಕ್ಲಂತ ಮಾಡಿದ್ವಿ. ಈಗ ಅದ್ರಾಗನ ಗೀರ ಅಂತ ಬಂದ್ರಿ, ಗೀರ ಐತ್ರಿ ಸದ್ಯಕ್ಕೆ, HF ಐತ್ರಿ, ಗೀರನ ಐತಿ, ಒಳ್ಳೆ ತಳಿ ಅದಾವ್ರಿ. ಎಷ್ಟು ಇದಾವೆ? ಈ 3 ಅದಾವ ರೀ. 3 ಇದಾವೆ. 3 ಮೊದಲೆಲ್ಲ ಮೊದಲು ಭಾಳ ಇದ್ರು, ಎಮ್ಮಿನಿದ್ದು, ಆಕಳನಿದ್ದು ರೀ, ಎತ್ತನಿದ್ದು ರೀ, 4 ಎತ್ತಿದ್ದು. ಈಗೆಲ್ಲ ತೆಗೆದು ಟ್ರ್ಯಾಕ್ಟರ್ ಮಾಡ್ಕೊಂಡು ಸ್ವಲ್ಪ ಹೈನುಗಾರಿಕೆನ ಅಷ್ಟೇ ಇಟ್ಕೊಂಡಿವ್ರಿ. ಎತ್ತಗಿತ್ತು ಕಂಪ ತೆಗೆದಿರಿ, ಯಾಕಂದ್ರೆ ಮಾಡಿರಲ್ಲ, ಮಕ್ಕಳನ್ನ ಓದ್ಯಾರ ಅವರು, ಈ ಕೃಷಿಗೆ ಸ್ವಲ್ಪ ಒತ್ತು ಕೊಡೋಲ್ರಿ. ಅದಕ್ಕೆ ನಮ್ಮ ಅಣ್ಣರು ನಾವು ಇರೋ ಮಟ್ಟ ಅಷ್ಟೇ ನಡೆಯೋದ್ರಿ. ಅದು ಹಾಲು ಎಲ್ಲಿ ಮಾರಾಟ ಆಗ್ತದೆ? ಹಾಲು ಇಲ್ಲೇ ನಮ್ಮಲ್ಲಿ ಒಂದು KMF ಕೇಂದ್ರನ ನಾವು ಸ್ವತಃ ಯಜಮಾನ್ ಕರ್ಕೊಂಡು ಎಲ್ಲ ಸದಸ್ಯತ್ವ ಮಾಡ್ಕೊಂಡು KMF ಕೇಂದ್ರನ ಮುಟ್ಟು ಹಾಕ್ತಾರೆ ನಾವು ಇಲ್ಲಿ ಯಜಮಾನ ಸಮ್ಮುಖದಾಗ ಆಗೈತ್ರಿ, ಮುಟ್ಟು ಹಾಕೊಂಡಿದ್ದು ಇಲ್ಲೇ ಮಾಡಿರಿ. ಈಗ KMF ಇಂದ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಯಾವ್ಯಾವ ರೀತಿಯ ಸಹಾಯಗಳು ಸಿಗ್ತದೆ? ಸಹಾಯಗಳು ಜಗ್ ಸಿಕ್ಕೋರಿ. ಅವರು ಒಳ್ಳೆ ಲೋನ್ ಕೊಟ್ಟರ, ಲೋನ್ ಕಟ್ಸ್ಕೊಂಡ್ರ, ಭಾಳ ಜನಕ್ಕೆ ಆಕಳ ಗಿಕ್ಳ ಕುಡಿಸಿದ್ರು, ಅದರಿಂದ ಭಾಳ ಜನನೂ ಇಂಪ್ರೂವ್ಮೆಂಟ್ ಐತಿ. ಮತ್ತು ಆಮೇಲೆ ಅದರಿಂದ ಒಂದು ಸ್ವಲ್ಪ ಲಾಭನೂ ಆಗಿತ್ತು ರೀ ಎಲ್ಲ ನಾವು ಶೇರ್ ಹೋಲ್ಡರ್ಸ್ಗೆ. ಅದನ್ನು ನಾವು ಹಂಚಿರಲಿಲ್ಲ ರೀ, ಅದನ್ನು ನಮ್ಗೆ ಈ ಹೇಳಿದ್ರಲ್ಲಿ ದೇವರು ಒಂದು ತೇರ್ ಮಾಡಿಬಿಡೋಣಪ್ಪ ಅಂಥೇಳಿ ಆ ಹೈನುಗಾರಿಕೆ ನಮ್ಮ ಎಲ್ಲ ರೈತರ ಲಾಭದಾಯಕನ 5 ಲಕ್ಷ ರೂಪಾಯಿ ನಮ್ಮ ಇದಕ್ಕೆ ಕೊಟ್ಟರಿ ಅವ್ರು ಸಂಸ್ಥೆಗೆ, ನಮ್ಮ ಸಮಿತಿಗೇನೆ ಕೊಟ್ಟರಿ. ನಾವು ಯಾರು ರೈತರಿಗೆ ಹಂಚಿಕೊಳ್ಳೋದು ಬೇಡಪ್ಪ ಅಂಥೇಳಿ ನಾವೆಲ್ಲ ದುಡ್ದು ಒಂದು ಒಳ್ಳೆ ಕೆಲಸಕ್ಕೆ ಆಗೈತ್ರಿ. ಹ್ಞೂ ಸರಿ, ಈಗ ದನಕರುಗಳಿಗೆ ಮೇವಿನ ಅಗತ್ಯತೆ ಇರ್ತದೆ, ಅದರಲ್ಲೂ ಒಳ್ಳೆ ಪೌಷ್ಟಿಕಾಂಶ ಆಹಾರ ಸಿಕ್ಕರೆ ಒಂದು ಒಳ್ಳೆಯ ಹಾಲನ್ನು ಕೊಡ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತೆ. ಈ ಬಗ್ಗೆ ನೀವು ದನಕರುಗಳಿಗೆ, ನಿಮ್ಮ ಹೈನುಗಳಿಗೆ ಅಥವಾ ಆಕಳುಗಳಿಗೆ ಯಾವ ರೀತಿಯ ಆಹಾರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಈ ನಮ್ಮ ತೋಟದಾಗ ಹುಲ್ಲನ್ನ ಹಾಕಾಕತ್ತಿರು ಅವರು, ಅವರೇ ಕೇಮ್ ಎಪ್ತಾರ ಬಂದು ಬೀಜ ಕೊಟ್ಟು ಎಲ್ಲ ಮಾಡಿ ಎಲ್ಲ ಸ್ವಲ್ಪ ಕಡಿಮೆ ತೋಟ ಯಾರು ಹೋದ ನಮ್ಮ ರೈತರು ಎಲ್ಲರ ತೋಟದಾಗೂ ಹುಲ್ಲೈತ್ರಿ, ಒಳ್ಳೆ ಆಹಾರ ಆಕಳಿಗೆ ಸಿಗುತ್ತೆ. ಆಮೇಲೆ ನಮ್ಮ ಭೂಮಿನೂ ಸ್ವಲ್ಪ ಹೆಚ್ಚಾನ ಹೆಚ್ಚು ಭೂಮಿ ನಮ್ಮ ಹುಲ್ಲು ಬೆಳೆಯ ಭೂಮಿನ ಅದಾವ ರೀ, ಆಕಳಿಗೆ ಏನೇನು ತೊಂದರೆ ಇಲ್ಲರಿ. ಈಗ ಆಕಳುಗಳಿಗೆ ಆಹಾರ ಕೊಡುವ ಕ್ರಮ ಹೇಳಿ, ಅದು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿಯ ಆಹಾರ ಕ್ರಮ ಕೊಡ್ತೀರಿ, ಅದಕ್ಕೆ ಏನಾದರೂ ಆ್ಯಡ್ ಮಾಡ್ತೀರಾ ಪೋಷಕಾಂಶಗಳು ಸಿಗಬೇಕು ಅಂತೇಳಿ? ನಮ್ಗೆ ಫುಡ್ ಕಳಿಸ್ತಾರೆ ರೀ, ಅದನ್ನು ಫುಡ್ ತಗೊಂಡು ನಾವು ಆಕಳಿಗೆ ಹಾಕ್ತೀವಿ ರೀ. ಆಮೇಲೆ ನಮ್ಮ ಹೊಲ್ದಾಗ ಬೆಳೆದದ್ದು ಹುಲ್ಲೂ ಆಕಳಿಗೆ ಹಾಕ್ತೀವಿ, ಮತ್ತು ಹೊಲ್ದಾಗ ಬೆಳೆದ ಬೆಳೆ ಹೊಟ್ಟು ಅಂತ ಇರ್ತಾರೆಲ್ಲ ಬಣಿ ಹೊಟ್ಟಿ, ಅದಕ್ಕೆ ಸಮಯಕ್ಕೆ ತಕ್ಕಾಗ ಅದಕ್ಕೆ ಆಹಾರ ಹಾಕ್ತೀವಿ ರೀ. ಆಮೇಲೆ ಫುಡ್ಡನ್ನು ಹಾಕ್ತೀವಿ, ಒಳ್ಳೆ ಹಸಿರು ಹುಲ್ಲನ್ನು ಹಾಕ್ತೀವಿ, ಮೇಯ್ತೇವೆ ರೀ. ಒಳ್ಳೆ ಫಲವತ್ತ ಹೈನುಗಾರಿಕೆ ದೊಡ್ಡ ಲಾಭ ಐತ್ರಿ, ಲಾಭ ಐತ್ರಿ ಹೈನುಗಾರಿಕೆ, ಲಾಭ ಐತೆ. ಹೈನುಗಾರಿಕೆಯನ್ನು ಮಾಡುವಂಥವರು ದನದ ಕೊಟ್ಟಿಗೆ ಬಹಳ ಮುಖ್ಯ, ಅದರ ನಿರ್ವಹಣೆ ಹೇಗೆ, ಅದರ ಸ್ವಚ್ಛತೆ ಇತ್ಯಾದಿ ಇತ್ಯಾದಿ ಏನು ಮಾಡ್ತೀರಿ? ಪ್ರತಿ ದಿವಸನೂ ಹೈನುಗಾರಿಕೆ ಆಕಳ ನಾವು ಜಳಕನೂ ಮಾಡಿಸ್ತೀವಿ, ಅದನ್ನೆಲ್ಲ ಸ್ವಚ್ಛತೆ ಕಾಪಾಡ್ತೀವಿ, ಸ್ವಚ್ಛತೆ ಮಾಡ್ತೀವಿ. ಪ್ರತಿ ದಿವಸ ಸ್ವಲ್ಪ ಹೊರಗೆ ಹೋಗಿ ಅಡ್ಡಾಡ್ಸ್ಕೊಂಡು ಬರ್ತೀವಿ. ಆದರೂ ಆಕಳ ಮಾಡಿದ ಮೇಲೆ ಸ್ವಲ್ಪ ಊಟಕ್ಕೆನ 1 ಎಕರೆ 2 ಎಕರೆ ನಾವು ಅದನ್ನು ಗೊಬ್ಬರ ಹಾಕಿದ ಮೇಲೆ ಭೂಮಿನ ಸುಲತ್ನಾಗ ಅವು ಯಾವ ಹೊಲ ಹಾಕಿರ್ತೀವಿ ಆ ವರ್ಷ ಆ ಹೊಲ ಫಲವತ್ತಾಗಿ ಬೆಳೆದಿರ್ತೀವಿ, ಯಾವ ಹೊಲ ಹಾಕಿರಲ್ಲ ಆ ಹೊಲ ಬೆಳೆಯಲ್ಲ. ಈ ಅದರ ದೊಡ್ಡ ಆಗೈತ್ರಿ, ಈಗ ಅದು ಸ್ವಲ್ಪ ಆಳಿನ ವ್ಯವಸ್ಥೆ ಕಡಿಮೆ ಆಗಿ ಈಗ ಹೈನುಗಾರಿಕೆ ತೆಗಿಯಾಕತ್ತಿರಿ. ಈಗ ನಾವು ಮಾಡ್ಬೇಕಲ್ರಿ, ನಮ್ಗೆ ನಿಗದ ಅಷ್ಟ್ರಿ 2 ಆಕಳ. ಈಗ ಯಾರು ಒಬ್ಬ ಆಳು ಸಿಕ್ಕ, ಒಬ್ಬ ಯಾರು ಮಾಡೋ ಸಿಕ್ಕರೆ ಜಾಸ್ತಿ ಮಾಡ್ಬೋದು, ಮಾಡೋ ಸಿಗಲ್ಲ ಅಂದಾಗ ನೀವು ಮಾಡೋಕ್ಕಾಗತ್ತೆ ಹೇಳ್ರಿ. ಮಕ್ಕಳನ್ನು ಓದಕ್ಕೆ ಹೋಗ್ಬಿಟ್ರಿ, ಮತ್ತು ನಾವು ಮಾಡೋರು ಒಬ್ಬರೇ ಆಗಿಬಿಟ್ವಿ, ನಮಗೆ ನಿಗದ ಅಷ್ಟೇ 2 ಆಕಳ. ಈಗ 2 ಆಕಳುಗಳಿದ್ದಾವೆ. ಹ್ಞೂ, ಎಷ್ಟು ಹಾಲು ಕೊಡ್ತದೆ? ಪ್ರತಿ ದಿವಸ ಬೆಳಗ್ಗೆ 5 ಲೀಟ್ರ್, ಸಾಯಂಕಾಲ 5 ಲೀಟ್ರ್ ಒಂದು ಆಕಳು ಕೊಡ್ತದೆ. ಒಂದು ಆಕಳು ಈಗ 2 ಸೇರಿ ಬೆಳಗ್ಗೆ 10 ಸಾಯಂಕಾಲ 10 ಸಿಗುತ್ತೆ. ಹ್ಞೂ ರೀ, ಏನು ಬೆಲೆ ಇದೆ ಈಗ? ನಮಗೆ 30 ರೂಪಾಯಿ ಹಾಕಿ ಕೊಡ್ತಾರೆ ಹಾಲಿನ. ಅದರ ಕ್ವಾಂಟಿಟಿ ಹೇಗೆ ಬರುತ್ತೆ ಅದು, ಅಂದರೆ ನಿಮ್ಮ ಹಾಲಿನ ತೀಕ್ಷ್ಣತೆ ದಪ್ಪ ಆಗಿರೋದು? ಒಳ್ಳೆ ಒಳ್ಳೆ ಹಾಲಂತ ನಮಗಂತೂ ಎಂದೂ ವಾಪಸ್ ಗಿಪಾಸ್ ಹಾಲು ಚಲೋ ಇಲ್ಲ ಅಂತ ಎಂದೂ ಬಂದಿಲ್ಲ ರೀ. ಒಳ್ಳೆ ಹಾಲನ್ನ ಹಿಡ್ತವೆ ನಾವು, ಯಾಕೆ ಹಾರನ್ನು ಚಲೋ ಹಾಕ್ತೀವಲ್ಲ ರೀ. ಎಲ್ಲ ಅವಕ್ಕೆ ಫುಡ್ಡನ್ನು ಹಾಕ್ತೀವಿ, ಒಳ್ಳೆ ಹಾರನ್ನ ಹಾಕ್ತೀವಿ, ಒಣ ಹಾರನ್ನ ಹಾಕ್ತೀವಿ, ಹಸಿ ಹಾರನ್ನ ಹಾಕ್ತೀವಿ, ಸ್ವಲ್ಪ ಅಡಿಗೆನೂ ಹೋಗಿ ಬರ್ತವೆ. ನಾವು ಎಂದೂ ಹಾಲು ಡಿಗ್ರಿ ಗಿಗ್ರಿ ಅಂತ ಒಳ್ಳೆ ಕ್ವಾಲಿಟಿ ಹಾಲನ್ನು ಕೊಡ್ತೀವಿ ನಾವು. ನಿಮ್ಮ ಆಕಳುಗಳಿಗೆ ಏನಾದರೂ ಕಾಯಿಲೆ ಕಸಾಲೆಗಳು? ಕಾಯಿಲೆ ಕಸಾಲೆಗಳು ನಮ್ದು ಇಲ್ಲೇ ಪಶು ವೈದ್ಯಾಧಿಕಾರಿಗಳು ಇಲ್ಲೇ ಐತ್ರಿ, ದವಾಖಾನೆ ಐತೆ, ಅವರೆಲ್ಲ ಪರೀಕ್ಷೆ ಮಾಡ್ತಾರೆ, ನೋಡ್ತಾರೆ, ಅವಕ್ಕೆಲ್ಲ ಸರಿಗೆ ಅದವ್ರು, ಹಂಗೇನು ಇದಿಲ್ಲ. ಸ್ವಲ್ಪ ಕಾಲು ಬೇನೆ ಅಂತ ಬಂದಿರ್ತಾವೆ, ಬಾಯಿ ಬೇನೆ ಅಂತ ಬಂದಿರ್ತಾವೆ, ಅವಕ್ಕೆಲ್ಲ ಸರಿಯಾದ ರೀತಿ ವ್ಯವಸ್ಥೆ ಮಾಡ್ತಾರೆ. ಅಂದರೆ ಈಗಿರೋ ಆಕಳುಗಳು ಜವಾರಿ ತಳಿಗಳು ಅಲ್ಲ? ಅಲ್ಲ ಅಲ್ಲ, ಹೈಬ್ರಿಡ್ ತಳಿ ಸದ್ಯಕ್ಕೆ ಎಲ್ಲ ಹೈಬ್ರಿಡ್ ಆಗಿತ್ತು. ಹೈಬ್ರಿಡ್ ತಳಿ ಇಲ್ಲಿಯ ಹವಾಮಾನಕ್ಕೆ ಇಲ್ಲಿಯ ಆಹಾರ ಪದ್ಧತಿಗೆ ಹೊಂದಾಣಿಕೆ ಆಗಿದೆ? ಅವು ನಮ್ಮಲ್ಲೇ ಬೆಳೆದು ಆಕಳುಗಳಲ್ರಿ, ನಾವು ಹೆಂಗೆ ಅದೀವಿ ನಮ್ಮ ಹವಾಮಾನ ತಕ್ಕಂಗೆ ನಾವು ಹೆಂಗೆ ಅದೀವಿ ನಮ್ಮ ಆಕಳನ್ನು ಹಂಗೆ ಅದಾವೆ. ಅವು ಎಲ್ಲಿಂದ ಅಥವಾ ಒಂದು ಜೋಪಾನ ಮಾಡಿದ್ರೆ ಅವು ಇಲ್ಲಿ ಬದುಕಲ್ಲ, ಬದುಕಲ್ಲ. ನಮ್ಮ ಏನು ಕ್ರಾಸ್ ಆಗಿ ನಮ್ಮ ಈ ಆಕಳಿಂದ ಮತ್ತೊಂದು ಆಕಳು ಮತ್ತೊಂದು ಆಕಳು ಇವಾಗ ನಮ್ಗೆ ಒಳ್ಳೆ ಆಕಳ ರೀ. ಅಲ್ಲಿಂದ ಹೊರಗಿಂದ ಏನು ತಗೊಂಬಂದ್ರೆ ನಮ್ಮಲ್ಲಿ ಯಾವ ಪೊರಾಟ ಆಗಿಲ್ಲ, ಆಗಲ್ರಿ. ಅವು ಕೃಷಿ ಬಗ್ಗೆ ಹೇಳಿ, 1 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ? ನನಗೂ ಒಂದು 10-12 ಎಕರೆ ಸ್ಥಿತಿ. ಏನೇನು ಬೆಳೀತಾ ಇದ್ರಿ? ನನಗೆ ಎರಿ ಮೊಸರು ಕೂಡ ಐತ್ರಿ, ಮೊಸರಿಗೆ ಮೆಕ್ಕೆಜೋಳ ರೀ, ಎರಿಗೆ ಹುಳಗಡ್ಡಿ. ಹಿಂದೆ ಈಗ ಒಂದು 5-6 ವರ್ಷದ ಹಿಂದೆ ಕುಸುಬಿ ಅಂತ ಹಾಕ್ತಿದ್ವಿ, ಒಳ್ಳೆ ಬೆಳೆ ಬರ್ತಿತ್ತು. ಈಗ ಅದು ಎಲ್ಲ ಆಳಿನ ಶಾರ್ಟೇಜ್ ಸಲುವಾಗಿ ತೆಗೆದಿವಿ ರೀ. ಈ ಮತ್ತೆ ಹೊಳೆ ಮಿಷನ್ ಬಂದವ್ರಿ, ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ರೀ. ಉಳ್ಳಗಡ್ಡಿ ಈ ಭಾಗದ ಒಳ್ಳೆ ಬೆಳೆ, ಒಳ್ಳೆ ಬೆಳೆ ರೀ. ಅದರ ಯಾವ ಅವಧಿಯಲ್ಲಿ ಇದನ್ನ ಬೆಳೀತಾರೆ ಹೆಚ್ಚಾಗಿ? ಅದು ಡಿಸೆಂಬರ್ಗೆ ಹಾಕ್ತಿರು ಹುಳಗಡ್ಡಿ. ಅದು ಸ್ವಲ್ಪ ಆ ಟೈಮ್ನ ಮಳೆನೇ ಇರೋದಿಲ್ಲ. ಎಷ್ಟು ತಿಂಗಳ ಬೆಳೆ ಇದು? ಅದು 3 ತಿಂಗಳ, 3-4 ತಿಂಗಳು ಕ್ಲೋಸ್ ಆಗಿಬಿಡ್ತೀರಿ. ಎಲ್ಲ ಒಳ್ಳೆ ಚಳಿಗಾಲ ಹೇಳ್ರಿ, ಚಳಿಗಾಲ ಬ್ಯಾಸಿಗೆನೂ ಬಂದ್ಬಿಡ್ತೀವಿ. ಚಳಿಗಾಲದಾಗ ಬೆಳಿತೈತ್ರಿ, ಬ್ಯಾಸಿಗೆ ಸ್ವಲ್ಪ ಒಕ್ಕಲಿಗೆ ಆಗ್ತದೆ. ಅದು ಮಾರುಕಟ್ಟೆಯಲ್ಲಿ ಮಾರಾಟ ಜಾಸ್ತಿ ಆಗೋದು? ಅದು ಮಾರುಕಟ್ಟೆ ಈಗ ನಮ್ಗೆ APMC ಖರೀದಿ ಮಾಡಾಕತ್ತಿರಲ್ಲ ರೀ. APMC ಖರೀದಿ ಮಾಡಾಕತ್ತಿರಿ? ಫಸ್ಟ್ ಇದ್ದಿದ್ದಿಲ್ರಿ, ಈಗ ಮಾಡಾಕತ್ತಿರಿ. ಫಸ್ಟ್ ಇಲ್ಲಿ ಕೊಪ್ಪಳದಾಗ ಬೆಳ್ಳೊಳ್ಳೆಯ ಒಂದು ಮಿಲ್ ಅಂತ ಐತ್ರಿ, ಅಲ್ಲಿ ಹೋಗಿದ್ರಿ. ಈಗೆಲ್ಲ ಇಲ್ಲೇ APMC ಖರೀದಿ ಹಾಕತ್ತಿರಿ. ಉಳ್ಳಗಡ್ಡಿ ಬೆಳೆಯೋ ರೈತರು ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಬೆಳಗ್ಗೆ? ಬೆಳಗ್ಗೆ ಸ್ವಲ್ಪ ಒಂದು 2 ಸಲ ರೋಗ ಬರ್ತೈತ್ರಿ, ಅದು ಯಾವ್ದು ಹುಳ ಅಂತ ಬರ್ತದೆ, ಅದಕ್ಕೆ ಎಣ್ಣೆಗೆ ಹೊಡಿತಾರೆ, ಒಳ್ಳೆ ಬೆಳೆ ಬರ್ತೈತ್ರಿ. ಅದರ ಗುಣಮಟ್ಟ ಕಾಯಿ ದಪ್ಪಾಗಿ ಚೆನ್ನಾಗಿ ಬರ್ತದೆ, ಒಳ್ಳೆ ಒಳ್ಳೆ ಅಷ್ಟು ಅದನ್ನು ಪೂರ್ವಲಿಂದ ಹಾಕ್ತಿದ್ದಿಲ್ಲ ಅದು, ಈಗ ಒಂದು 8 ವರ್ಷದಿಂದ ಸ್ಟಾರ್ಟ್ ಆಗೈತಲ್ರಿ, ಒಳ್ಳೆ ಬೆಳೆ ಬರ್ತದೆ ಅದು, ಒಳ್ಳೆ ಬೆಳೆ ಬರ್ತದೆ. ನಿಮ್ಮ ಭಾಗದ ಭೂಮಿ ಗುಣಮಟ್ಟ ಹೇಗಿದೆ? ಒಳ್ಳೆ ಒಳ್ಳೆ ಭೂಮಿ, ಎರಿನೂ ಒಳ್ಳೆ ಹೋದವ್ರಿ, ಮೊಸರಿನ ಒಳ್ಳೆ ಭೂಮಿ ಅದ್ರಿ. ಅಲ್ಲ, ಅದರ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮಣ್ಣಿನ ಪರೀಕ್ಷೆ ಮಾಡೋದು, ಅದು ಮಣ್ಣಿನ ಪರೀಕ್ಷೆಯ ಫಲಿತಾಂಶದ ಮೇರೆಗೆ ಅವರೇನು ಸೂಚನೆಗಳನ್ನು ಕೊಟ್ಟಿರ್ತಾರೆ, ಸಲಹೆಗಳನ್ನು ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಗೊಬ್ಬರಗಳನ್ನು ಕೊಡೋದು? ಅಂತೂ ನಮ್ಗೆ ಯಾರು ಕೊಟ್ಟಿಲ್ಲರಿ, ಈಗ ಒಂದು 5-6 ವರ್ಷದಿಂದ ಸ್ವಲ್ಪ ಪ್ರಾರಂಭ ಆಗೈತ್ರಿ ಇದೆ. ಈಗ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಮಾಡಿದ್ರೆ ಏಟ್ರಿ ಬೆಳೆ ಬೆಳೆಯೋದ್ರಿ, ಇಲ್ಲದ್ರೆ ಬೆಳೆಯೋದಿಲ್ಲ. ಫಸ್ಟ್ ಎಲ್ಲ ಬಿಳಿಜೋಳ ಗಿಳಿಜೋಳ ಒಳ್ಳೆ ಬೆಳೆ ಬಂದ್ರಿ, ಈಗ ಅವು ಸ್ವಲ್ಪ ಆಳಿನ ಸ್ಟ್ರಾಟಜಿಗೆ ತೆಗೆದಿದ್ರಿ. ನಮ್ಮಲ್ಲಿ ಬಿಳಿಜೋಳ ಭಾಳ ಏವನ್ ಬೆಳೆದಿತ್ರಿ, ಏವನ್ ಬಿಳಿಜೋಳ ಬೆಳೆದಿತ್ರಿ, ಅದು ಸ್ವಲ್ಪ ಈಗ ಆ ಇದಕ್ಕೆ ನಾವು ಹೊಂದುವಲ್ಲ. ಹಂಗಾಗಿ ನಮ್ಗೆ ಹೊಂದಾವ್ಯಾದಂದ್ರೆ ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಹತ್ತಿ, ಸುರಪಾನ ಒಂದೊಂದು ಟೈಮ್ ಬಂದ್ಬಿಡ್ತಾವೆ. ಗ್ರಾಮ ಪಂಚಾಯತಿ ಸದಸ್ಯರು ನೀವು? ಹೌದ್ರಿ. NREG ಒಂದು ಯೋಜನೆ ಇದೆ ಗ್ರಾಮ ಪಂಚಾಯತಿಗಳಲ್ಲಿ, ಅದರಿಂದ ರೈತರಿಗೆ ಯಾವ ರೀತಿ ಕೆಲಸಗಳನ್ನು ಮಾಡಿಸ್ತಾರೆ? ರೈತರಿಗೆ ಒಳ್ಳೆ ಕೆಲಸ ಐತಿಲ್ರಿ, ಅವರು ತಮ್ಮ ಬದುಗಳನ್ನು ಹಾಕ್ಯಂಡ್ರೆ ಅದಕ್ಕೆಲ್ಲ ನಮ್ಮ NREGಯಿಂದ ದುಡ್ಡು ಕೊಡ್ತೀವಿ. ಅವರು ಹೈನುಗಾರಿಕೆಗೆ ಶೆಡ್ ಹೊಡ್ಕೊಂತೀವಿ ಅಂದ್ರೂ ಅದಕ್ಕೆ ನಮ್ಮ NREGAದಿಂದ ದುಡ್ಡು ಅವ್ರಿಗೂ ಕೊಡ್ತೀವಿ. ಆಮೇಲೆ ಅವ್ರು ಒಳ್ಳೆ ತಮ್ಮ ತೋಟದಾಗ ಅಥವಾ ತಮ್ಮ ಬದುನಾಗ ಏನಾರ ಗಿಡ ಗಂಟೆಗಳನ್ನು ಹಚ್ತೀವಿ ಅಂದ್ರೆ ಅದಕ್ಕೂ ರೊಕ್ಕ ಕೊಡ್ತೀವಿ, ಅದಕ್ಕೂ ರೊಕ್ಕ ಕೊಡ್ತೀವಿ. ನಮ್ಮ ಪಂಚಾಯತಿ ಒಳ್ಳೊಳ್ಳೆ ಕಾರ್ಯಕ್ರಮ ಅದಾವೆ ನಮ್ಮ ಪಂಚಾಯತಿಗೆ. ರೈತರು ಸ್ವಲ್ಪ ಹಂಗೆ ಉಪಯೋಗ ಮಾಡ್ರೆ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಉಪಯೋಗ ಮಾಡಲಾರ್ದ್ರೆ ಮಾಡುವಲ್ರಿ. ಗ್ರಾಮ ಪಂಚಾಯತಿಗೆ ಜನಸಾಮಾನ್ಯರೊಂದಿಗಿನ ಸಂಪರ್ಕ ತುಂಬ ಚುರುಕಾಗಿರ್ತದೆ, ಹೇಗಿರ ಅಂದರೆ ಆಸಕ್ತಿ ನಿಮ್ಮ ಗ್ರಾಮ ಪಂಚಾಯತಿ ಇಂಥದ್ದೊಂದು ಸ್ಕೀಮ್ ಇದೆ, ನಾವು ಇದನ್ನ ಬಳಕೆ ಮಾಡ್ಕೊಳ್ಳೋಣ ಅಂತೇಳಿ ರೈತರು ಹುಡುಕಾಡ್ಕೊಂಡು ಪದೇ ಪದೇ? ಈಗ ನಾವ ರೈತನ ಹುಡುಕಾಡ್ಕೊಂಡು ನಿಮ್ಗೆ ಅದು ಬಂದೈತಿ ಬರ್ರಿಪ್ಪ ಇದು ಬಂದೈತಿ ನಾವ ಕರ್ಕೊಂಡು ಹೋಗ್ಬೇಕ್ರಿ. ಈಗ ಒಳ್ಳೊಳ್ಳೆ ಒಳ್ಳೆ ಕಾರ್ಯಕ್ರಮ ಅದು ನಮ್ಮ ಪಂಚಾಯತಿಯಾಗ, ಏನೋ ಭಾಳ ಅಷ್ಟು ರೈತರಿಗೆ ಅನುಕೂಲ ಆಗಂತವ ಅದವ, ಆದ್ರೆ ರೈತರ ಅದನ್ನು ಸ್ವಲ್ಪ ಉಪಯೋಗ ಮಾಡ್ಕೊಳೋದು ಕಡಿಮೆ ಆಗಿಬಿಟ್ಟಿರ್ತಾರೆ. ಅದು ಯಾಕೆ ಕಡಿಮೆ ಆಗೈತೋ ಗೊತ್ತಾಗಲ್ರಿ. ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ನಾವು ಹಾಕ್ತು ಅಂತ ತಗೊಂಡು ಹೋಗೋದ್ರೆ ಅಲ್ಲಿ ನಮ್ಮ JEE ಇಂಜಿನಿಯರ್ ಇರ್ತಾರ, ಅವ್ರು ಹೇಳ್ತಾರೆ, ಅವ್ರು ಹೇಳಿದ ಪ್ರಮಾಣಕ್ಕೆ ಇವ್ರು ಯಾರು ರೈತರು ಮಾಡಲ್ಲ. ಅವ್ರಿಗೆ ದುಡ್ಡು ಕಡಿಮೆ ಬಂದು ಕಡಿಮೆ ಬಂದಾಗ ನಮ್ಗೆ ರೊಕ್ಕ ಕೊಡಲಿಲ್ಲ. ಈಗ ಅಂತೂ ಈ NREGAದಾಗಂತೂ ಒಟ್ಟ ಯಾವುದೂ ಇಲ್ರಿ, ಎಷ್ಟೋ ಜನ ದುಡಿಲಿ, ಒಳ್ಳೆ ದುಡಿಯೋ ಒಳ್ಳೆ ಕೆಲಸ ರೊಕ್ಕ ಒಳ್ಳೆ. NREGAದಿಂದ ನಿಮ್ಮ ಗ್ರಾಮದ ಸುತ್ತಮುತ್ತಲು ನೀರು ಸಂಗ್ರಹಣೆಗೆ ಅಥವಾ ಮಳೆ ನೀರು ಕೊಯ್ಲು ಮಾಡೋದಾಗಿರ್ಬೋದು, ಹಳ್ಳಕ್ಕೆ ಒಡ್ಡುಗಳನ್ನ ಹಾಕೋ, ಏನೇನು ಮಾಡಿದ್ರಿ ಈ ಥರದ? ಈ ನಮ್ಮ ಪಂಚಾಯತಿಗೂ ಮಳೆ ಕೊಯ್ಲು ಬಿಡ್ರಿ, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಳೆ ಕೊಯ್ಲು ಬಿಡ್ವಿ, ಪ್ರಾಥಮಿಕ ಸ್ಕೂಲ್ ರೀ ಅಲ್ಲಿ ಒಂದು ಮಳೆ ಕೊಯ್ಲು, ಹೈಸ್ಕೂಲ್ಗೂ ಒಂದು ಮಳೆ ಕೊಯ್ಲು. ಈ ಎಲ್ಲ ನಮ್ಮ ಪಂಚಾಯತ್ರಿಂದ ಜಗ್ಗ ಅನುಕೂಲತೆಗಳದಾವ. ಇನ್ನೂ ಸ್ವಲ್ಪ ಮಾಡೋನು ಭಾಳ ಆದವ್ರೆ ಮಾಡಿನೂ ಮಾಡೀವಿ. ಆಮೇಲೆ ಈ ಎಲ್ಲ ರೈತರು ಹೊಲದಲ್ಲಿ ನಾಲ್ಕು ಎಲ್ಲ ಕ್ಲೀನ್ ಮಾಡಿಸಿವಿ. ಅಲ್ಲಿ ಎಲ್ಲ ನಮ್ಮ ಗೌರ್ಮೆಂಟ್ ಕೆರೆ ಅದಾವ ಅಂದ್ರೆ ಆ ಕೆರೆನ ಹೋಳು ಎತ್ತಿಸಿ ಹಾಕ್ಸಿವಿ. ಇನ್ನೂ ಪ್ರಾರಂಭನೇ ಐತ್ರಿ ಕೆಲಸ. ನೀವು APMC ಸದಸ್ಯರು ಸಹಿತ ಆಗಿದ್ರಿ? ಹೌದಾ. APMCಯಲ್ಲಿ ಏನೇನು ಸುಧಾರಣೆಗಳು ಆಗಿದ್ವು ನಿಮ್ಮ ಅವಧಿಯಲ್ಲಿ, ಅಥವಾ ನಿಮಗೆ ಅನುಭವಕ್ಕೆ ಬಂದಂಥ APMCಯಿಂದ ಏನು ರೈತರಿಗಾಗಿ ಏನೆಲ್ಲ ಮಾಡಬಹುದು ಅಂತ ಅನಿಸುತ್ತೆ ನಿಮಗೆ? ಏನು ರೈತರಿಗೆ ಕಣ ಮಾಡಂದ್ರಿ, ಸ್ವಲ್ಪ ಸ್ವಲ್ಪ ಕಡೆ ಅದು ನಮ್ಮ ಕಡೆ ಏನೇ ಇಲ್ಲ, ಕಣ ಮಾಡಿಲ್ಲ. ನಮ್ಮ ಮುಳುಗಡೆ ಇರೋದ್ರ ಸಲುವಾಗಿ ಇಲ್ಲಿ ಮಾಡಲಿಲ್ಲ. ಇನ್ನು ಉಳಿದೆಲ್ಲ ನಮ್ಮ ಡೈರೆಕ್ಟ್ರ್ ಅವ್ರವ್ರ ಗ್ರಾಮದಾಗ ಅಥವಾ ಅವ್ರವ್ರ ಒಂದು ಹಳ್ಳಿಯಾಗ ಕಣಗಿಣಗಳು ಮಾಡಿದ್ರು, ರೈತರಿಗೆ ಅನುಕೂಲ ಆಗಂಥ ವಕ್ಕಲಿ ಗಿಕ್ಲಿ ಅಲ್ಲೇ ಮಾಡ್ಯಪ್ಪ. ಆಮೇಲೆ ಈ ರೋಡ್ನಾಗೇನೆ ಈ ರೈತರು ಚಜ್ಜಿತೀನಿ ಅದು ಇದನ್ನು ಹಾಕಿ ಇದು ಮಾಡ್ತಾರೆ, ಇಲ್ಲಿ ಎಲ್ಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲ ಹಳ್ಳಿಗೂ ಒಂದು ಕಣದ ವ್ಯವಸ್ಥೆ ಮಾಡಿದರು. ನಮ್ಮಲ್ಲಿ ಅಂದ್ರೆ ಮುಳುಗಡೆ ಇರೋದಕ್ಕೆ ಅಷ್ಟಾಗಿಲ್ಲ, ಇನ್ನು ಉಳ್ಕಡೆಗೆ ಆಗ್ಯವ್ರಿ ಎಲ್ಲ ಕಣಗಳು. ಮಂಗಳೂರು ಆಗೈತ್ರಿ ನಮ್ಮ ಕ್ಷೇತ್ರ, ನಾನು ಇದನ್ನ ಮಾಡೋದು APMC ಕ್ಷೇತ್ರ ಮಂಗಳೂರು. ರೈತರು ಕಣಗಳು ಬಳಸೋ ಸ್ಥಿತಿ ಇದೆಯಾ ಇನ್ನು? ಈಗ ಎಲ್ಲ ಮಿಷನ್ ಆಗಿಬಿಟ್ಟವಲ್ಲ ಸರ್, ಮಿಷನ್ ಆಗಿಬಿಟ್ಟವಲ್ಲ. ಅವಾಗ ನಾವು ಈ ರೋಡಿನ ಸಲುವಾಗಿನ ಒಂದು ಮಿಷನ್ನ ಮಾಡಿಕೊಡ್ಬೇಕು, ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಿಷನ್ ತಮ್ಮ ಹಾಕ್ಯಂಡು ವ್ಯವಸ್ಥೆ ಮಾಡಿ ಒಟ್ಟು ರೋಡ್ ಬಿಡಲಿ ಅನ್ನೋ ಒಂದು ಉದ್ದೇಶದಿಂದ ಅವಾಗ ಮಾಡಿದ್ವಿ. ಅದು ಏನು ಸಕ್ಸಸ್ ಆಗಲಿಲ್ಲ, ಮಿಷನ್ನ ಆಗಿಲ್ಲ ಆಗಿಲ್ಲ. ನೀವು ಕಣ ನೋಡಿದ ನೆನ್ಪುಂಟ? ಅಯ್ಯೋ ಅಲ್ರಿ, ನಾವು ಅದ್ರಿಗೆ ಮಾಡಿದ್ರಿ, ಕಣನೂ ಮಾಡಿಸಿವಿ, ಮಾಡಿನೂ ಮಾಡಿವ್ರಿ, ಮಾಡಿವಿ. ಅಂದ್ರೆ ನಾವು ಅವಾಗ ಹಂತಿ ಅಂತ ನಮ್ಮ ಇಲ್ಲಿ ನಮ್ಮ ಲೋಕಲ್ ಕಣ ಮಾಡ್ತಿದ್ವಿ, ಆದ್ರೆ ಈ ನಾವು APMC ಹೋದ್ಮೇಲೆ ಆ ಕಣ ಅಂತ ಗೊತ್ತಾಯ್ತು ಅಷ್ಟೇ. ನಾವು ಮೊದಲಾಗ ನಮ್ಮ ಭೂಮಿಯಾಗನ ಎತ್ತು ಹಿಂಗೆ ಸುತ್ತು ತಿರುಗಿಸಿ ಅದೆಲ್ಲ ಸಗಣಿ ಗಿಣಿ ಅದಕ್ಕೆ ಹಾಕಿ ಅಲ್ಲೆಲ್ಲ ದೇಶದಿಂದ ಮಾಡಿ ಅದನ್ನೆಲ್ಲ ಮಾಡಿರಿ ಸರ್. ನಮ್ಗಿಂತ ಹಿರಿಯರು ಅವ್ರು, ಅವ್ರ ಹಿಂದೆ ನಾವ್ರಿ, ಹಿಂದೆ ಅವ್ರ ಹಿಂದೆ ಬಂದಿವ್ರಿ ಕಂತಕ್ಕೆ. ನೆನಪಿದಾವೆ ಕಣಗಳು? ಅಲ್ರಿ ಸರ್, ನಾವು ಕಣದಾಗ ಅವಾಗ ಗೋಧಿ ಒಕ್ಕಲಿ ಮಾಡೀವಿ, ಸಾಸಿವಿ ಏನು ಅಂತ ಎಲ್ಲ ಬೆಳೆದಿವ್ರಿ ನಾವು. ಹಾರ್ಕಾಯ್ ಬೆಳೆದೀವಿ, ಶಾವಿ ಬೆಳೆದೀವಿ, ನಾವು ಬಿತ್ತೀವಿ. ಆದ್ರೆ ಈಗ ಸ್ವಲ್ಪ ಅದು ದುಡಿಯರಿಲ್ದಕ್ಕನ ಅವಕ್ಕೆಲ್ಲ ಬೇಕ್ರಿ ಜನ ಮಾಡ ನಾವು ಮನ ಮಾಡರಿದ್ವಿ. ಈಗ ನಾವು ಡಿವೈಡ್ ಆಗಿಬಿಟ್ರೆ ಅವ್ರವ್ರ ಪಾಡಿ ಅವ್ರ ಮಕ್ಕಳನ್ನ ಮತ್ತೆ ಉಸಿರು ಹೇಳ್ತೀವಿ ಓದಾರ ಆಗಿಬಿಟ್ರೆ. ಬದಲಾದ ಕಾಲಮಾನದಲ್ಲಿ ನಿಮ್ಮ ಕುಟುಂಬದ ಮಕ್ಕಳಾಗಿರ್ಬೋದು, ಮುಂದಿನ ತಲೆಮಾರಿನ ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ಅನಿಸಿದೆಯಾ ನಿಮಗೆ? ಅವರು ಮಾಡೋದೇ ನನಗೆ ಬರಸಿಲ್ರಿ, ನಾವು ಇರೋ ಮಟ್ಟಿಗೆ ಮತ್ತೆ ಇದ್ಬಿಟ್ರೆ ನಾವು ಬೇರೆ ದಾರಿ ಇಲ್ಲಲ್ಲ. ಅಲ್ಲ, ಅವರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಅನಿಸಿದೆಯಾ? ದೂರ ಏನಕ್ಕೆ ಅವ್ರು ನಮ್ಮ ಮಾತು ಕೇಳಿದ್ರೆ ದೂರ ಹೋಗಲ್ಲ, ನಮ್ಮ ಮಾತು ಕೇಳೋದಲ್ಲ, ಕೇಳಿದ್ರೆ ದೂರ ಹೋಗಲ್ಲ, ಕೇಳೋದಲ್ಲ. ಈಗ ಅವ್ರಿಗೆ ಇದು ಆಗಿನ ಆಗಲ್ಲ, ಸ್ವಲ್ಪ ಕಡಿಮೆ ವಿರಮಠ ಅಷ್ಟು ನೀಟಾಗಿ ನಡೀತೈತಿ. ನಾವು ವಿರಮಷ್ಟ ಇದು ಕಮ್ತ ಚಲೋ ನಡೀತೈತಿ, ನಾವು ಬಿಡುಗಡೆ ಇಲ್ಲ ರೀ ನಮ್ಗೆ. ನಾವು ಉಳಿದ್ರೆ ಇದು ಕುಳಿದು ಬಿಟ್ಟಿವಿ. ಕಮ್ತ ಅಂದರೆ ಕೃಷಿ ಕೃಷಿ ಕಮ್ತ ಅಂದ್ರೆ ನಿಮ್ಮ ಭಾಗದಲ್ಲಿ ತುಂಬಾ ಒಂದು ಪ್ರತಿಷ್ಠೆಯ ಇದು ಎರಡು ಎತ್ತಿನ ಯಾರು ತುಂತ ಮಾಡ್ತಾರಂದ್ರೆ ಅವ ಒಳ್ಳೆ ರೈತ ಒಳ್ಳೆ ರೈತ ಎರಡು ಎತ್ತಿನ ಕಂಪ ನಾಲ್ಕು ಎತ್ತಿನ ಕಂಪ ಮಾಡೋದು ಅವ ಒಳ್ಳೆ ರೈತ ಅಂತ ಒಳ್ಳೆ ರೈತ ಮತ್ತೆ ಅವ್ರು ಟ್ರ್ಯಾಕ್ಟರ್ ಇದ್ದಾವ ಮತ್ತೆ ಈಗ ಎತ್ತರ ಹೇಳಿದ್ರಿ ಗೌಡ್ರಿ ಸಗಣಿನ ಹಾಕ್ಲಿಲ್ಲ ಹೊಲ್ದಾಗ ಹೋಗಿ ಒಂದು ಹತ್ತಲಿ ಈಗ ಗೆಳೆಯನರಿದ್ರ ಕಡೆಗೆ ತರಿದಾಗ ಒಂದು ಹೊತ್ತೆ ಸಗಣಿ ಹಾಕತ್ತೆ ಇದು ಟ್ರ್ಯಾಕ್ಟರ್ ಏನು ಹಾಕತ್ತೆ ನಮ್ಮ ಮಕ್ಕಳನ್ನ ರೊಕ್ಕ ಹಾಳು ಮಾಡಿ ಹೋಗುತ್ತೆ ಹಿಂಗೈತ್ರಿ ಕಂತ. ನೀವು ಮತ್ತೆ ಏನಾದರೂ ಈ ಕಂತಕ್ಕೆ ಅಂದ್ರೆ ಕಂತ ಮಾಡ್ತಾ ಇದ್ದೀರಿ ಆದ್ರೆ ಈ ಯಾಂತ್ರಿಕ ಕಂತಕ್ಕಿಂತ ಮತ್ತೆ ಎತ್ತುಗಳನ್ನು ಕಟ್ಕೊಂಡು ಬಂದೇ ಬರ್ತೇವೆ ಕಟ್ಕೊಂಡು ಈ ಬಂದೇ ಬರ್ತೀರಿ ಅದು ಮಾಡಿದ್ರೆ ನಾವು ಮುಂದೆ ಉಳ್ಳದ್ರಿ ಗಾಡಿ ಇಲ್ಲದ್ರು ಉಳಲ್ಲ. ಮತ್ತೆ ನಾವು ಬೆಳಿಲಿಲ್ಲ ಅಂದ್ರೆ ಬೇರೆ ಅದ್ರ ಉಣ್ಣದಲ್ಲಿಂದ ಉಳ್ತಾರ್ರಿ. ನಾವು ಬೆಳೆದ್ರೆ ಅಲ್ರಿ ಅವ್ರು ಉಣ್ಣದ ನಾವು ಉಣ್ಣದ್ರೆ ಅಂದ್ರೆ ಉಣ್ಬೇಕು ಅವ್ರು ಉಣ್ಣದ ಅಂದ್ರೆ ನಾವು ಬೆಳಿಲ್ಲ ಅಂದ್ರೆ ಅವ್ರು ಏನು ಊಟ ಮಾಡ್ತಾರ್ರಿ. ರೈತರ ಕೃಷಿ ಉತ್ಪನ್ನ ಸಂಘಗಳು ಅಂತ ಇದೆ FPO ಫಾರ್ಮರ್ಸ್ ಪ್ರಾಡಕ್ಟ್ ಆರ್ಗನೈಸೇಷನ್ ಅಂತ ಈಗ ಕೇಂದ್ರ ಸರ್ಕಾರ ಮತ್ತು ನಬಾರ್ಡ್ನವರು ಸೇರಿಕೊಂಡು ಇವುಗಳನ್ನು ಸೃಷ್ಟಿ ಮಾಡಿ ಈ ಥರದ ಸಂಘಗಳನ್ನು ಕಂಪನಿಗಳನ್ನು ಸೃಷ್ಟಿ ಮಾಡಿಕೊಳ್ಳಿ ರೈತರಿಗೆ ಅನುಕೂಲಗಳಿದ್ದಾವೆ ನಿಮ್ಮ ಭಾಗದಲ್ಲಿ ಆಗಿದಾವ? ನಮ್ಮ ಭಾಗದ ಏನು ಸದ್ಯಕ್ಕೆ ಅಲ್ಲೇ ಕುಕ್ನೂರು ರೀ ಇರೋದು. ಕುಕ್ನೂರು ಕುಕ್ನೂರಲ್ಲಿ ಇದಾವೆ FPO ಆಗಿದೆ ಆಗೈತೆ. ಈ ಬಗ್ಗೆ ನಿಮಗೆ ನಿಮ್ಮ ಭಾಗದಲ್ಲಿ ಅಂದರೆ ಈ ಶಿರೂರು ಭಾಗದಲ್ಲಿ ಏನಾದರೂ ನಾವು ಅವಾಗ ನಾವು APMC ಆಗಿದ್ದಾಗಲೇ ಎಲ್ಲ ರೈತರಿಗೆ ಹೇಳಿದ್ರಿ. ಈಗ ಈ ನಮ್ಮ ರೈತಕ್ಕೆ ಹೆಂಗಾಗ್ಬಿಟ್ಟೈತೆ ಅಂದ್ರಿ ನಾವು ಹೊಲ್ದಾಗ ಬೆಳೆದ್ ಹೊಲ್ದಾಗನ ಹೋಗ್ಬಿಡೋದು ಹಿಂಗಾಗ್ಬಿಟ್ಟು ಅವೆಲ್ಲ ನಮ್ಮ ಗೋದಾಮುಗಳಿದ್ದಾಮು ಮಾಡಿದ್ದ ರೈತರ ಸಲುವಾಗಿ ರೀ ಅವನ್ನೆಲ್ಲ ಸ್ಟಾಕ್ ಮಾಡಿದ್ರೆ ಅವ್ರಿಗೆ ಲೋನ್ ಕೊಡೋಂಥ ವ್ಯವಸ್ಥೆನೇ ಐತ್ರಿ ನಮ್ಮ APMC ಇವ್ರಿಗೆ ಲೋನ್ ಕೊಡಬೇಕು. ಅವ್ರು ಮಾರಾಟ ಅದು ಎಂದು ಬೆಲೆ ಬೆಂಬಲ ಬೆಲೆ ಬರ್ತಾ ಅವತ್ತು ಹೋಗಿ ಅವ್ರು ಮಾರಿದ್ರು ಅವ್ರು ಅವ್ರಿಗೆ ಬಡ್ಡಿ ಇಲ್ಲದಂಥ ಸಾಲ ಕೊಡೋಂಥ ವ್ಯವಸ್ಥೆ ಇತ್ತು ರೀ. ಈ ನಮ್ಮ ರೈತರ ಅಲ್ಲಿ ನಮ್ಮ APMC ಬರೋದಲ್ಲ ಇಲ್ಲೇ ಇಲ್ಲಿ ಮಾರ್ಕೆಟ್ ಊರಾಗ ನಡೆದ್ಬಿಟ್ಟಿರ್ತಾವೆ ಇಲ್ಲಿ ಕೊಟ್ಕೊಂಡು ಹೋಗ್ಬಿಡ್ತಾರೆ ರೀ. ಹಾಗಾಗಿ ರೈತರು ಯಾಕೆ ಮುಂದೆ ಬರೋಲ್ಲ ಅಂದ್ರೆ ಅವೆಲ್ಲ ಗೌರ್ಮೆಂಟ್ ಸವಲತ್ತುಗಳನ್ನು ತಗೊಂಡು ಭಾಳ ಮುಂದೆ ಬರ್ತಾರೆ ರೀ, ತಗೊಳಕ್ಕೆ ತಯಾರಿಲ್ಲ. ನೀವು ಕೃಷಿಯಲ್ಲಿ ಸರ್ಕಾರದಿಂದ ಯಾವ ಯಾವ ಯೋಜನೆಯ ಅನುದಾನಗಳನ್ನು ತಗೊಂಡಿದ್ರಿ? ನಾವು ಬೆಳೆ ವಿಮಾ ತಗೊಂಡಿರಿ, ಆಮೇಲೆ ಬರ ಪರಿಹಾರ ಅಂತ ತಗೊಂಡಿವಿ, ಮೋದಿಜಿದು 6,000 ರೂಪಾಯಿನ ತಗೊಂಡಿವಿ, ಆಮೇಲೆ ನಮ್ಮ ರಾಜ್ಯ ಸರ್ಕಾರದವ್ರದ್ದು 4,000, ಮತ್ತು ವರ್ಷಕ್ಕೊಂದ್ಸಲ ಬೆಳೆ ಪರಿಹಾರ ಅಂತ ಎಲ್ಲ ರೈತರಿಗೆ 13,000 ಹಾಕ್ತಾರೆ ಹಾಕ್ತಾರೆ. ನಿಮಗೆ ಇದೆಲ್ಲ ಸಪೋರ್ಟ್ ಆಗಿದೆ? ಎಲ್ಲ ಕಂಪ್ಲೀಟ್ ನಮ್ಗಲ್ಲರಿ, ನಮ್ಮ ಮೂರು ರೈತರಿಗೆ ಎಲ್ಲರಿಗೆ ಅನುಕೂಲ ಉಪಯುಕ್ತವಾಗಿದೆ. ಮತ್ತೆ ಅದು ಬರಲಿಲ್ಲ ಅಂದ್ರೆ ಮತ್ತೆ ಈ ಬೀಜ ಗೊಬ್ಬರ ಒಳ್ಳೆ ಟೈಮಿಗೆ ಬರ್ತೈತಲ್ರಿ, ಒನ್ ಟೈಮು ಮೂರು ತಿಂಗಳಿಗೊಂದ್ಸಲ ಬಂದಾಗ ಮತ್ತೆ ಅದು ಬೆಲ್ಲ ಅನುಕೂಲ ಭಾಳ ಅನುಕೂಲ ಐತ್ರಿ, ನಮಗೂ ಅನುಕೂಲ ಆಗೈತಿ. ನಿಮ್ಮ ಹೊಸ ತಲೆಮಾರಿನ ರೈತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನು ಹೇಳಿದ್ರೆ ಇಷ್ಟ, ಈಗ ಇದನ್ನು ಮುಂದುವರ್ಸ್ಕೊಂಡು ಹೋದ್ರೆ ನಾವು ಬದುಕಾಕತ್ತಪ್ಪ, ಇಲ್ಲದ್ರೆ ಆಗೋದಿಲ್ಲ, ಒಳ್ಳೇದು ಇದನ್ನ ಮಾಡ್ಕೊಂಡು ಹೋಗ್ರಿ, ಇದನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀವ್ರಿ. ವೀರೇಂದ್ರ ಅವರೇ, ಈಗ ಬಹಳ ಮುಖ್ಯವಾಗಿ ಕೃಷಿ ಮತ್ತು ಹೈನುಗಾರಿಕೆ, ಇದರಿಂದಾಗಿ ನಿಮ್ಮ ಕುಟುಂಬದ ಆರ್ಥಿಕ ಬೆಳವಣಿಗೆ, ಮಕ್ಕಳ ಶಿಕ್ಷಣ, ಅವರ ಉನ್ನತ ವ್ಯಾಸಂಗ ಇತ್ಯಾದಿ ಇತ್ಯಾದಿ ಅವರ ಭವಿಷ್ಯದ ಬಗ್ಗೆ ಏನೆಲ್ಲ ಮಾಡ್ಕೊತ ಬಂದಿದ್ರಿ? ನಾವು ಕೃಷಿ ಮಾಡ್ಕೊಂತ ಹೈನುಗಾರಿಕೆ ಮಾಡ್ಕೊಂತ ಮಕ್ಕಳೆಲ್ಲ ಓದಿಸಿದ್ದೇವೆ ರಿ, 4 ಜನ ಮಕ್ಕಳು. ಹಿರಿಯ ಮಗಳು BA ಮುಗಿಸ್ಕೊಂಡು BED ಮುಗಿಸ್ಕೊಂಡು MA ಆಪ್ನರ್ ಇಂಗ್ಲೀಷ್ ರೀ, ಈಗ CET ಪಾಸ್ ಆಗಿಡ್ರಿ, TET ಪಾಸ್ ಆಗಿಡ. ಹೈಸ್ಕೂಲ್ ಟೀಚರ್ ಆಗ್ಬೋದು, ಮುಂದೆ PUC ಕಾಲ್ ಮಾಡಿದ್ರೆ ಲೆಕ್ಚರ್ ಆಗ್ಬೋದು ರೀ. ಆಮೇಲೆ ಎರಡೇದವ PVC ಮೂಡ್ಬಿದ್ರೆ ಮುಗಿಸ್ಕೊಂಡು ರಾಯಚೂರಿಗೆ MBBS ಸೀಟ್ ಸಿಕ್ತೀರಿ, ಅಲ್ಲಿ ಹೋಗಿ ಗೌರ್ಮೆಂಟ್ ಸೀಟ್ ಓದ್ಕೊಂಡು ಈಗೆಲ್ಲ MBBS ಮುಗಿಸ್ಕೊಂಡು ಒಬ್ಬ ಮಗ ಡಾಕ್ಟರ್ ಆಗಿದ್ದಾರೆ. ಹೌದು ರೀ. ಇನ್ನಿಬ್ರು LLB ಮಾಡ್ತಾನೆ ರೀ, ಒಬ್ಬ ಮಗಳು MCOM ಮಾಡ್ಯಾಡ್ರಿ. MCOM ಒಬ್ರು, LLB ಒಬ್ಬರು. ಸೊ ಇದೆಲ್ಲದೂ ಸಹಿತ ನಿಮ್ಮ ಈ ದುಡಿಮೆಯ ಫಲ? ದುಡಿಮೆ ಇದೇ ಕೃಷಿಯಾಗಿಂದನೇ ಮಾಡ್ಕೊಂತ ಓದಿಸಿದ್ರಿ, ಮತ್ತೆ ನಾನು ಬೇರೆ ಹೊರಗೆ ಏನು ಸೈಡ್ ಏನಿಲ್ಲ. ಒಟ್ಟಾರೆಯಾಗಿ ಒಂದು ಕೃಷಿ ಕುಟುಂಬ, ಹೌದು, ಒಂದಿಷ್ಟು ಶ್ರಮವಹಿಸಿ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದರೆ ತಮ್ಮ ಕುಟುಂಬದ ಎಲ್ಲ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ. ಕೃಷಿಲಿಂದನ ಯಾರು ಮುಂದೆ ಹೋಗಬೇಕಾದ್ರೆ ಇದರಿಂದ ಹೋಗೋಕೆ ಸಾಧ್ಯ, ಹೊರತು ಇದನ್ನು ಬಿಟ್ಟರೆ ಬೇರೆಲಿಂದ ಯಾರು ಮುಂದೆ ಹೋಗೋಕಾಗಲ್ಲ. ನಾನು ದುಡಿದು ನನ್ನ ಮಕ್ಕಳು ಓಸಲಿದ್ರೆ ಮುಂದೆ ಅವರಿಲ್ಲಿಂದ ಹೋಗಿದ್ರಿ, ಅದು ಕೃಷಿಲಿ ಲಾಭ ಐತ್ರಿ, ಆದರೂ ದುಡಿಬೇಕು ರೀ, ದುಡಿಬೇಕು. ಒಳ್ಳೆಯದು ವೀರೇಂದ್ರ ಅವರೇ, ಒಬ್ಬ ಮಗ ಡಾಕ್ಟರ್ ಆಗಿದ್ದಾರೆ, ಒಬ್ಬ ಮಗಳು ಟೀಚರ್ ಆಗ್ಬೋದು, ಲೆಕ್ಚರ್ ಆಗ್ಬೋದು, ಇನ್ನಿಬ್ರು ಒಬ್ಬರಲ್ಲಿ LLB ಮಾಡ್ತಾ ಇದ್ದಾರೆ, ಒಬ್ಬರು MCOM ಮಾಡಿದ್ದಾರೆ. ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಉತ್ತಮ ಶಿಕ್ಷಣವನ್ನೆಲ್ಲ ಕೊಟ್ಟಿದ್ದೀರಿ, ನಿಮ್ಮ ಕುಟುಂಬವನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ದಿದ್ದೀರಿ. ಇದಕ್ಕೆಲ್ಲ ಈ ಹೈನುಗಾರಿಕೆ ಮತ್ತು ಕೃಷಿ ಇದೇ ಮೂಲ ಆಧಾರ ಇದು. ಹೌದು ಸರ್. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿ ಮತ್ತು ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕೃಷಿಯೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಶ್ರೀ ವೀರೇಂದ್ರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು FM ಬ್ಯಾಂಡ್ ಕಂಪನಾಂಕ 100.5 MHz ಅಥವಾ 2.98 ಮೀಟರ್ ಗಳ ತರಂಗಾಂತರಗಳಲ್ಲಿ. ಈಗ ಕೇಳಿ ಒಂದು ಚಿತ್ರಗೀತೆಯನ್ನು, ವಂಶೋದ್ಧಾರಕ ಚಿತ್ರದ ಗೀತೆಯನ್ನು. ಬಾಗಿನ ಕೊಡುವ ಬಡವನಿಗೆ ನಾಡಿನಲ್ಲಿ